देव वंदनम देव वंदनम देव वंदनम स्वामी वंदनो देवर देव शिखामणि वंदनो देव वंदनम स्वामी वंदनो देवर देव शिखामणि वंदनो देव वंदनम देव वंदनम देव वंदनम ಶಯನ ಬಂದ ಗರುಡ ಗಮನ ಬಂದ ಉದಗ ಶಯನ ಬಂದ ಗರುಡ ಗಮನ ಬಂದ ನರ ಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದ ಸ್ವಾಮಿ ಬಂದನು ದೇವರ ದೇವ ಶಿಖಾಮಣಿ ಬಂದನು ದೇವ ಬಂದನಮ ದೇವ ಬಂದನಮ ನಗ್ರಹರನು ಬಂದ ಚಕ್ರಧರನು ಬಂದ ಅಕ್ರೂರ ಕೊಲಿದ ತ್ರಿವಿಕ್ರಮ ಬಂದನು ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ಸ್ವಾಮಿ ಬಂದನು ದೇವರ ದೇವ ಶಿಖಾಮಣಿ ಬಂದನು ದೇವ ಬಂದನಮ ಸ್ವಾಮಿ ಬಂದನು ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗಜ ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗಜ ಬಂದ ಅಕ್ಷಯ ಫಲದಾಸಿ ಲಕ್ಷ್ಮೀ ರಮಣ ಬಂದನು ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ಸ್ವಾಮಿ ಬಂದನು ದೇವರ ದೇವ ಶಿಖಾಮಣಿ ಬಂದನು ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ದೇವ ಬಂದನಮ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠಲ ಬಂದನು ನಗೆ ಮುಖ ಪುರಂದರ ವಿಠಲ ಬಂದನು ನಗೆ ಮುಖ ಪುರಂದರ ವಿಠಲ ಬಂದನು ನಮ್ಮ ನಮ್ಮ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವರ ದೇವ ಶಿಖಾಮಣಿ ಬಂದ ದೇವ ಬಂದ ದೇವ ಬಂದ ನಮ್ಮ ದೇವ ಬಂದ ನಮ್ಮ ದೇವ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವ ಬಂದ